ಭಾರತ ದೇಶವನ್ನು ತಮ್ಮ ನಾಡೆಂದು, ಈ ನಾಡನ್ನು ಕಟ್ಟುವಲ್ಲಿ ತಮ್ಮ ಧ್ವನಿಗೂ ಮಹತ್ವವಿದೆ ಎಂದು ಭಾವಿಸುವಂತಹ ದೇಶಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲ್ವರ್ಗ ಮತ್ತು ಕೆಳವರ್ಗ ಎಂಬ ಭೇದವಿಲ್ಲದ ವರ್ಗರಹಿತ ಭಾರತವಾಗಿ ಎಲ್ಲ ಸಮುದಾಯದವರು ಸೌಹಾರ್ದಯುತವಾಗಿ ಬಾಳ್ವೆ ನಡೆಸುವಂತಹ ಭಾರತವನ್ನು ಕಟ್ಟಲು ನಾನು ದುಡಿಯುತ್ತೇನೆ. ಅಸ್ಪೃಶ್ಯತೆ, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳಂತಹ ಶಾಪಗಳಿಂದ ಮುಕ್ತವಾದಂತಹ ಭಾರತವನ್ನು, ಸ್ತ್ರೀ ಪುರುಷರಿಗೆ ಸಮಾನ ಹಕ್ಕುಳ್ಳ ಭಾರತವನ್ನು, ವಿಶ್ವದ ಎಲ್ಲ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಸಂಬಂಧ ಹೊಂದಿರುವಂತಹ ಭಾರತವನ್ನು ಕಟ್ಟಲು ನಾನು ಪ್ರಯತ್ನಿಸುತ್ತೇನೆ. ಇದು ನನ್ನ ಕನಸಿನ ಭಾರತ. ಮಹಾತ್ಮ ಗಾಂಧಿ. ಕೇಳುಗರೆ, ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಕೇಳಿ ದೇಶಭಕ್ತಿ ಗೀತೆಯನ್ನ ಡಾಕ್ಟರ್ ಬುದ್ದಣ್ಣ ಹಿಂಗೆಮೇರಿ ವಿರಚಿತ ಗೀತೆ ವೃಂದಗಾನದಲ್ಲಿ. ಕೇಳುಗರೆ, ಇದುವರೆಗೂ ಡಾಕ್ಟರ್ ಬುದ್ದಣ್ಣ ಹಿಂಗಮರಿ ವಿರಚಿತ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇನ್ನು ಮುಂದೆ ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ट्वेंटी के मैच का आंखों देखा हाल सुनने से पहले आइए सुनते हैं विशेष कार्यक्रम फर्स्ट बॉल 2020. दिस इज ऑल इंडिया रेडियो. In a short while from now, we will bring you the live commentary on the Asia Cup 2022 match to be played between India and Pakistan. ಒಂದು ಮಳೆ ಬೆಳ್ಳು ಒಂದು ಮಳೆ ಮೋಡ ಹೇಗೋ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿದಿರಿ ಚಕ್ರವರ್ತಿ ಚಿತ್ರದಿಂದ ಆಯ್ದ ಗೀತೆಯನ್ನು. ಇನ್ನು ಮುಂದೆ ಕೇಳಿ ಸೈನಿಕ ಚಿತ್ರದಿಂದ ಆಯ್ದ ಗೀತನಂತ, ಅದಾದ ನಂತರ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು. Say, oh, say. ಸ್ವರ್ಗ ಅನ್ನೋದೇ ಅವನಿಂದ, ಅವನಿಂದಲೇ ನನ್ನ ಆನಂದ, ಆನಂದಕ್ಕೂ ಮೀರಿ ಸಂಬಂಧ. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ, ಗೆಳೆಯ ಬರುತ್ತಾನೆ ಊರಿಗೆ. ಹೊಂಬಿಸಿಲಿ ಹೊಂಬಿಸಿಲಿ ರಂಗೋಲಿ ನೀನು ಬಿಡಲಿ, ಹೇ ತುಂಬಿ ಹೇ ತುಂಬಿ ನೀವು ಹಾಡಿದೆಯ ತುಂಬಿ. ಹೆಣ್ಣೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ, ಗಡಿಯಲ್ಲಿ ಕಾದಿದ್ದ ಹಮ್ಮೀರ ಅವನನ್ನ ಪಾಲಿನ ಬಂಗಾರ. ಪ್ರೇಮ ರೂಪ ಕಂಡು ನಾನು ತನ್ಮಯ, ಹಚ್ಚ ಬಿಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವಕ್ಕೆ ರೆಕ್ಕೆ ತಂದವನೆ ಬಾನಿಗೇರಿ ಹಾರುವ ಬಾರೋ ಒಲವೆ ವಿಸ್ಮಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಇದ್ದ ಗೀತೆ ಜೊತೆಗೆ ಮನಸಾರೆ ಚಿತ್ರದಿಂದ ಇದ್ದ ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಮನಸಾರೆ ಚಿತ್ರದ ಗೀತೆ, ನಂತರ ಯಶವಂತ್ ಚಿತ್ರದ ಗೀತೆಯನ್ನು, ಬ್ಯಾಕ್ ಟು ಬ್ಯಾಕ್ ಗೀತೆಗಳು. ಕನಸಲ್ಲಿ ಕಾಣದೆ ನನ್ನ ಎದುರಲ್ಲಿ ಭೂಮಿಯಲ್ಲ ನಾನು ಇಂಗೋದಿಲ್ಲ ಅಲ್ಲಿ ಇಬ್ಬನಿಯಲ್ಲ ನಾನು ಆರೋದಿಲ್ಲ ಬಲುಸೀದ ಬಲುಸಾದ ಹುಡುಗ ಕಣಿ ಇವನು ನಾನು ಬಾರದೆ ನಿನ್ನ ಕನಸಲ್ಲಿ ಕಾಣದೆ ನಿನ್ನ ಎದುರಲ್ಲಿ ಇದ್ದೇನೆ ನನ್ನ ಊರಲ್ಲಿ ನನ್ನಷ್ಟಕ್ಕೇನ